ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು, ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ. ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ. ನನ್ನೋಳು ನಕ್ಕರೆ ಸಕ್ಕರೆ. ಆಕಾಶವಾಣಿ ವಿಜಯಪುರ ಕೇಂದ್ರ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಒಳ್ಳೆಯ ವಸ್ತುಗಳಿಗೆ ಸಮಯ ಬೇಕಾಗುತ್ತೆ, ಸೌಂದರ್ಯ ಅರಳೋದಕ್ಕೆ ಸಮಯ ಬೇಕಾಗುತ್ತೆ, ಬ್ಯೂಟಿಫುಲ್ ಡಿಸೈನ್ಸ್ ಟೇಕ್ ಟೈಮ್, ಆದರೆ KYC ಅಪ್ಡೇಟ್ ನಿಮಿಷಗಳಲ್ಲಿ. KYC ಅಪ್ಡೇಟ್ ಅನ್ನು ನೀವೀಗ ಮನೆಯಲ್ಲಿ ಕೂತು ಮಾಡಬಹುದು. ರಿಜಿಸ್ಟರ್ಡ್ ಇಮೇಲ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಆನ್ಲೈನ್ ಬ್ಯಾಂಕಿಂಗ್ ಮೂಲಕ, ಆಧಾರ್ OTP ಬೇಸ್ಡ್ eKYC ಇಂದ ಅಥವಾ ವಿಡಿಯೋ KYC ಇಂದ ಎಲ್ಲಿ ತನಕ ಅಂದ್ರೆ ಅಕೌಂಟ್ ಅನ್ನು ಮನೆಯಲ್ಲಿ ಕೂತೇ ತೆರೆಯಬಹುದು. RBI ಹೇಳುತ್ತೆ, ಇವರಿಂದಲೇ ಕೇಳಿ ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಅಣ್ಣಂದ್ರೆ ಅಕ್ಕಂದ್ರೆ ನಿಮ್ಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಬಾಯಿಯ ಆರೋಗ್ಯ ದೈಹಿಕ ಆರೋಗ್ಯದ ಕೈಗನ್ನಡಿ. ಅನೇಕ ದೈಹಿಕ ಕಾಯಿಲೆಗಳು ಬಾಯಿಯ ವಿವಿಧ ಭಾಗಗಳಲ್ಲಿ ರೋಗ ಲಕ್ಷಣವಾಗಿ ಕಾಣಿಸಿಕೊಳ್ಳುತ್ತದೆ. ದೇಶದಲ್ಲಿ 80%+ ಜನರು ಬಾಯಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಬಾಯಿಯ ಪ್ರಮುಖ ಸಮಸ್ಯೆಗಳೆಂದರೆ ಹುಳುಕು ಹಲ್ಲು, ಒಸಡಿನ ಸಮಸ್ಯೆ, ವಕ್ರದಂತ, ಹಲ್ಲುಗಳನ್ನು ಕಳೆದುಕೊಳ್ಳುವುದು. ಬಾಯಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತ್ಯಜಿಸಿ, ಬಾಯಿ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ತಮಗೆ ಕಾಳಗಿ ತಾಲೂಕು ರಾಜಾಪುರದ ಒಬ್ಬ ಅದ್ಭುತ ಕೃಷಿ ಮಾಡ್ತಾ ಇರುವಂತಹ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀವಿ. ಸುಧಾಕರ್ ವೆಂಕಟರಾವ್ ಪಾಟೀಲ್ ಅವರು ಕಳೆದ ಸುಮಾರು 20 ವರ್ಷಗಳಿಂದ ಬಹಳ ದೊಡ್ಡ ವಿಶಾಲವಾದಂತಹ ಜಮೀನಿನೊಳಗೆ ಕೃಷಿ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಜಮೀನಿರೋದು 120 ಎಕರೆ ಅಷ್ಟು, ಅದರೊಳಗೆ 30 ಎಕರೆ ನೀರಾವರಿ ಅದ. ಇಂಥ ಒಂದು ವಿಸ್ತಾರವಾದಂತಹ ಭೂಮಿಯೊಳಗೆ ಅವರು ಕೃಷಿ ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಸವಾಲಿನ ಕೆಲಸ. ಬರೇ ಒಂದೇ ಬೆಳೆ ಬೆಳೀತಾ ಇಲ್ಲ ಅಥವಾ ಬರೇ ಒಂದೇ ಪದ್ಧತಿಯನ್ನು ಅವರು ಅನುಸರಿಸ್ತಾ ಇಲ್ಲ. ಬಹುತೇಕ ಕೃಷಿ ಅನ್ನುವಂಥ ಏನು ಕ್ಷೇತ್ರಗಳದಾವ, ಕೃಷಿಯೊಳಗೆ ಯಾವ್ಯಾವ ಉಪಕಸಬುಗಳದಾವ, ಅವುಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ತಮ್ಮ ಮುಖ್ಯವಾದಂತಹ ಒಂದು ಕೃಷಿಯ ಜೊತೆಗೆ. ಕಬ್ಬು ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಹೂಗಳನ್ನು ಬೆಳೀತಾ ಇದ್ದಾರೆ, ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ, ಆಡು ಸಾಕಣೆ, ಡೈರಿ, ಆಮೇಲೆ ಮುಖ್ಯವಾಗಿ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಉತ್ಪನ್ನ ಬೆಲ್ಲವನ್ನು ತಯಾರು ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎರೆ ಗೊಬ್ಬರ ತಯಾರು ಮಾಡುವಂತಹ ಘಟಕಗಳು ಕೂಡ ಅವರ ಹೊಲದೊಳಗೆ ಇದ್ದಾವೆ. ಹೂಗಳ ಬಗ್ಗೆ ಹೇಳಿದೆ ನಾನು. ನಮ್ಮಲ್ಲಿ ಬಹಳಷ್ಟು ಜನ ರೈತರು ತಾವು ಸಾಮಾನ್ಯವಾಗಿ ಬೆಳೆಯುವಂತಹ ಎಲ್ಲ ಹೂಗಳನ್ನ ಇಲ್ಲಿ ಬೆಳೀತಾ ಇದ್ದೀರಿ, ಆದ್ರೆ ಸುಧಾಕರ್ ವೆಂಕಟರಾವ್ ಪಾಟೀಲ್ ಅವರು ಆರ್ಕಿಡ್ಗಳನ್ನು ಬೆಳೀತಾ ಇದ್ದಾರೆ. ಇದು ಬಹಳ ವಿಶೇಷವಾದಂತಹದ್ದು. ನಮ್ಮ ಭಾಗದೊಳಗೆ ಬಹುತೇಕ ಇವರೇ ಮೊದಲು ಆರ್ಕಿಡ್ ಬೆಳೀತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಅವರ ಅನುಭವಗಳನ್ನ ಕೇಳೋಣ. ಸುಧಾಕರ್ ವೆಂಕಟರಾವ್ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಬಹಳ ಖುಷಿ ಆಯ್ತು ತಾವು ಇಷ್ಟು ದೊಡ್ಡ ವಿಸ್ತಾರವಾದಂತಹ ಒಂದು ಕೃಷಿ ಮಾಡ್ತಾ ಇದ್ದೀರಿ, ಎಲ್ಲಾ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದೀರಿ, ಹೂ ಬೆಳೀತಾ ಇದ್ದೀರಿ, ಕೃಷಿ ಬೆಳೆ ಬೆಳೀತಾ ಇದ್ದೀರಿ, ಅದ್ರ ಜೊತೆಗೆ ಬೇರೆ ಬೇರೆ ಪದ್ಧತಿಗಳನ್ನ ಅನುಸರಿಸಿ ಒಕ್ಕಲ್ತನ ಮಾಡ್ತಾ ಇದ್ದೀರಿ. ಇಂಥ ಒಂದು ವಿಶಾಲವಾದಂತಹ ಒಂದು ಜಮೀನೇನದ, 120 ಎಕರೆಯಷ್ಟು ಜಮೀನು, ಈ ಜಮೀನಿನೊಳಗ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ತಾವು ಒಂದು ನಿದರ್ಶನ ಅಂತ ಹೇಳಿ ಹೇಳ್ಬಹುದು, ಸಾಕ್ಷಿ ಅಂತ ಹೇಳಿ ಹೇಳ್ಬಹುದು. ಮತ್ತೆ ನಮ್ಮ ರೈತರು ಜಮೀನುಗಳನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು, ಯಾವ ರೀತಿ ಅವರು ತಮ್ಮ ಬೆಳೆಗಳನ್ನ ಹಂಚಿಕೆ ಮಾಡ್ಕೊಳ್ಬೇಕು, ಯಾವ ಪದ್ಧತಿಗಳನ್ನ ಅಳವಡಿಸಿಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನ ಇವತ್ತು ತಮ್ಮಿಂದ ನಮ್ಮ ಎಲ್ಲ ರೈತರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಒಂದೇ ಬೆಳೆಯನ್ನ ನಾವು ಅವಲಂಬಿಸಿ ಬೆಳೆಯುವಂತಹ ಕಾಲ ಈಗ ಹೋಗಿಬಿಟ್ಟದ. ಮಿಶ್ರ ಬೆಳೆಗಳನ್ನ ಬೆಳಿಬೇಕು, ಮಿಶ್ರ ಪದ್ಧತಿಗಳನ್ನ ನಾವು ಬೆಳಿಬೇಕು, ಬೇರೆ ಬೇರೆ ಕೃಷಿ ಆಧಾರಿತ ಏನು ಉದ್ಯಮ ಇರ್ತದೆ ಅದನ್ನು ಕೂಡ ಡೆವಲಪ್ ಮಾಡುವಂತಹ ಒಂದು ಕೆಲಸವನ್ನ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ. ಅದಕ್ಕೆ ತಮ್ಮ ಅನುಭವಗಳು, ಕಳೆದ 20 ವರ್ಷಗಳಿಂದ ಕೃಷಿ ಕ್ಷೇತ್ರಕ್ಕೆ ತಾವು ಯಾವ ರೀತಿ ಬಂದ್ರಿ, ಮತ್ತ ಅಲ್ಲಿಂದ ಆದಂತಹ ಒಂದು ಪ್ರಗತಿ ಏನದ, ಇಲ್ಲಿ ತನಕ ಯಾವ ರೀತಿ ಆದಂತಹ ಒಂದು ತಮ್ಮ ಅನುಭವ ಅದ, ಅದ್ರ ಬಗ್ಗೆ ನಮ್ಮ ರೈತರಿಗೆ ಹೇಳಬೇಕು. ಈಗ ಮೊದಲಿನಾಗಿ ನಾನು ಹೇಳಬೇಕಂದ್ರ ಕೃಷಿ ಕ್ಷೇತ್ರದಲ್ಲಿ ಬರಬೇಕಾದ ಕಾರಣ ನಾವು ಒಂದು ರೈತ ಕುಟುಂಬದಿಂದ ಬಂದವರು ಸರ್. ನಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಿದ್ರು, ಅವ್ರಿಗೆ ಒಕ್ಕಲ್ತನ ತುಂಬಾ ಇಷ್ಟ ಇತ್ತು, ಬಹಳ ದುಡಿತಿದ್ರು. ಅದಕ್ಕ ಅವ್ರು ಮಾಡ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗಾಮಿ. ಬಟ್ ಅದೇ ಹಳಿ ಪದ್ಧತಿ ಇಲ್ಲಿಂದ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ, ಈಗ ಬರೋ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ನಾವು ಮುಂದುವರೇನ ಅಂತ ಹೇಳಿ, ಅದೇ ತಂದೆಯವ್ರು ಏನ್ ಮಾಡ್ಯಾರ ಅದಕ್ಕೆ ಮುಂದುವರ್ಸೋದಕ್ಕಿಂತ ಬೇರೆ ಏನೋ ಮೊದಲಾವಣೆ ತರೋಣ ಅಂತ ಹೇಳಿ ಆ ಉದ್ದೇಶದಲ್ಲಿ ನಾನು ಕೃಷಿಗೆ ಬಂದೆ. ಈಗ ಏನು ತಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು, ಸಾಂಪ್ರದಾಯಿಕ ಕೃಷಿ ಮಾಡ್ತಾ ಇದ್ರು, ಏನೇನು ಬೆಳೀತಾ ಇದ್ರು ಆ ಸಮಯದಲ್ಲಿ? ಅವರು ಆ ಸಮಯದಲ್ಲಿ ಬರೇ ತೊಗರಿ, ಕಳ್ಳೆ, ಜೋಳ ಇಷ್ಟು ಬೆಳೆದು 1-2 ಎಕರೆ 3 ಎಕರೆ ಕಬ್ಬು ಮಾಡ್ತಾ ಇದ್ರು. ಅವಾಗ ಇಷ್ಟೇ ನೀರಾವರಿ ಇತ್ತ ಅಥವಾ ಕಡಿಮೆ ಇತ್ತ ನೀರಾವರಿ? ಕಡಿಮೆ ಇತ್ತು, 3 ಎಕರೆ ಇತ್ತು. ಈಗ ನಾನ್ ಬಂದ್ಮೇಲೆ ಅದಕ್ಕೆ 30 ಎಕರೆ ಮಾಡಿದೀನಿ. ಇನ್ನೊಂದು ಕೃಷಿನಲ್ಲಿ ಡೆವಲಪ್ಮೆಂಟ್ ಬಹಳ ಸ್ಲೋ ಪ್ರೋಸೆಸ್, ಹೌದು ಹೌದು, ಹಿಂಗಾಗಿ ಬಹಳ ಅಡಚಣೆಗಳನ್ನು ಬರ್ತಾವ, ಬೇಸರಾಗಿ ಬಿಡಬಾರ್ದು, ಅಪ್ಸ್ ಅಂಡ್ ಡೌನ್ ಬಹಳ ಬಂದಿದ್ದಾವ್ ನನಗೆ. ಎಷ್ಟೋ ಜನ ಇದು ಯಾಕೆ ಮಾಡ್ತೀರಿ, ಇದರಲ್ಲಿ ಲಾಭ ಇಲ್ಲ ಅಂತಂದಾರ. ಬಟ್ 100% ಇನ್ವಾಲ್ವ್ಮೆಂಟ್ ಬೇಕಿದ್ರದ. ಹೆಂಗ್ ಆಫೀಸರ್ಸ್ ಆಫೀಸ್ಗೆ ಹೋಗ್ತಾರ ಡೈಲಿ, ಮುಂಜಾನೆ 10 ಹೋಗಿ 5 ಬರ್ತಾರ, ಆ ಟೈಪ್ ರೈತರು ಕೂಡ ಮುಂಜಾನೆ 8 ಹೋಗಿ ಸಂಜೆಗೆ 7 ತನಕ ಹೊಲ್ದಾಗ ಕೆಲಸ ಮಾಡಿ ಅದ್ರ ಮೇಲೆ ಲಕ್ಷ ಕೊಟ್ಟು ಮಾನಿಟರಿಂಗ್ ಮಾಡಿ ನಾವು ಎಲ್ಲಿ ತಪ್ಪಲಿಕತ್ತೀವಿ, ಹೊಲ ಎಲ್ಲ ಅಡ್ಡಾಡಿ ಏನ್ ಮಾಡ್ಬೇಕು ಏನಿಲ್ಲ. ಬಟ್ ಇನ್ನೊಂದು ಫುಲ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಇದು, ಅದಕ್ಕೆ ಏನಾರ ಸ್ವಲ್ಪ ಅಲೈಡ್, ಈಗೇನು ಮಳೆ ಹೆಚ್ಚಿಗಾಗಿ ಮಳೆ ಕಡಿಮೆ ಆಗಿ ಹೋದ್ರೂ ಕೂಡ ಬೇರೆ ಆಕ್ಟಿವಿಟೀಸ್ ನಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕಂತ ಹೇಳಿ ಆ ಉದ್ದೇಶದಿಂದ ನಾ ಎಲ್ಲ ಇದು ಡೈರಿ ಫಾರ್ಮಿಂಗ, ಗೋಟ್ ಫಾರ್ಮಿಂಗ, ಫ್ಲೋರಿಕಲ್ಚರ, ವರ್ಮಿ ಕಾಂಪೋಸ್ಟ್ ಯೂನಿಟ, ಸಿರಿಕಲ್ಚರ್, ಬರೀ ನೇಚರ್ ಮೇಲೆ ಡಿಪೆಂಡ್ ಇರಬಾರ್ದು, ಹಿಂಗಾಗಿ ಲಾಸ್ ಆದ್ರೂ ಕೂಡ ಅಡ್ಡಿಲ್ಲ. ಈ ಯೋಚನೆ ತಮಗ ಬಂದದ, ಬೇರೆ ಬೇರೆ ಪದ್ಧತಿಗಳನ್ನ ನಾವು ಅಳವಡಿಸಿಕೊಳ್ಬೇಕು ಅಂತೇಳಿ, ಅದು ಈಗೇನು ನೀವು 20 ವರ್ಷಗಳ ಹಿಂದೆ ಶುರು ಮಾಡಿದ್ರಿ, ಆ ಟೈಮ್ನೊಳಗ ನಿಮ್ಮ ತಂದೆಯವರು ಮಾಡ್ತಾ ಇದ್ದಂತಹ ಸಾಂಪ್ರದಾಯಿಕ ಕೃಷಿಯನ್ನು ಮುಂದುವರೆಸ್ಕೊಂಡು ಬಂದ್ರಿ, ಅದ್ರ ಜೊತೆಗೆ ಈ ಎಲ್ಲ ಬದಲಾವಣೆಗಳನ್ನ ಯಾವಾಗ ಯಾವಾಗ ತಂದ್ರಿ ನೀವು? ನಾನು ಶುರು ಬದಲಾವಣೆ ತರಬೇಕಾದ್ರು ಹಿಂದಿನ ಹಿರಿಯರು ಒಪ್ತಾ ಇರಲಿಲ್ಲ. ಈಗ ಸಾಮಾನ್ಯ ರೈತ ಏನಾರ ಬದಲಾವಣೆ ಮಾಡ್ಬೇಕಂದ್ರೆ ಬಹಳ ಅಂಜುತ್ತಾನ. ಯಾಕಂದ್ರೆ ರಿಸ್ಕ್ ತಗೊಂಬೋದಂತೂ ಬಹಳ ಕಮ್ಮಿ ರೈತರು, ಯಾಕಂದ್ರೆ ಅವ್ರು ರಿಸ್ಕ್ ತಗೊಂಬ ಪರಿಸ್ಥಿತಿನಲ್ಲಿ ಇರಲ್ಲ. ಹಿಂಗಾಗಿ ನಾನು ಬಹಳ ಸ್ಲೋ ಆಗಿ ಬಂದ, ಒಮ್ಮಿಂದೊಮ್ಮೆ ಆಲ್ ಆಫ್ ದಿ ಸಡನ್ ಮಾಡಿಲ್ಲ. ನಾನು ಸ್ಲೋ ಆಗಿ ಶುರು ನಾನು ಗೋಟ್ ಫಾರ್ಮಿಂಗ್ ಲಿಂದ ಸ್ಟಾರ್ಟ್ ಮಾಡದ, ಆಡು ಸಾಕಾಣಿಕೆಲಿಂದ ಸ್ಟಾರ್ಟ್ ಮಾಡದ 2005 ನಲ್ಲಿ. ನಾವು ಅಗ್ರಿಕಲ್ಚರ್ ಬಿಟ್ಟು ಬೇರೆ ಏನಾರ ಒಂದ್ ಸೋರ್ಸ್ ಮಾಡ್ಕೊಂಬಿ, ತೊಗರಿ ಕಲ್ಡೆ ಜೊಳೆ ಫೇಲ್ ಆದ್ರು ಏನೋ ಒಂದ್ ಸೋರ್ಸ್ ಮಾಡ್ಕೊಂಬ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಆಗಿ ಒಂದ್ 16 ಗೋಟ್ಸ್ ಲಿಂದ ನಾನು ಆಡು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರಿ. 16 ಇವತ್ತು 250 ಗೋಟ್ಸ್ ಅದ. ಸೊ ಅದ್ರಲ್ಲಿ ನನಗೆ ಅಡಿಷನಲ್ ಇನ್ಕಮ್ ವರ್ಷ ನಾನು ಸುಮಾರು ಒಂದು 100 ಆಡ್ ಮಾರಿ, ಅದೇ ಅಷ್ಟೇ 250 ನಾನು ಮೇಂಟೈನ್ ಮಾಡಿ 100 ಆಡ್ ನಾನು ಮಾರ್ತೀನಿ. ಅದರಲ್ಲಿ ನನಗೆ 5-6 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಬಂತು. ಅದು ಅಲ್ಲೇ ನನಗೆ ಕುರಿದೊಂದು 30-40 ಟ್ರಿಪ್ ಗೊಬ್ಬರ ಸಿಗ್ಲಿಕ್ಕೆ, ಇದರಲ್ಲಿಂದ ನನಗೆ ಫರ್ಟಿಲೈಸರ್ಸ್ ಖರ್ಚ ಕಡಿಮೆ ಆಯ್ತು. ವರ್ಷ ಒಂದ್ 20-25 ಎಕರೆ ಫರ್ಟಿಲೈಸರ್ ಕಡಿಮೆ ಆಯ್ತು. ಅದೇ ರೀತಿ ಇನ್ನೊಂದ್ 3 ವರ್ಷ ಆದ್ಮೇಲೆ ನಾನು ಒಂದ್ 8 ದೇವಣಿ ಆಕಳ ತಂದಿದ್ದೆ. ಸ್ಲೋ ಆಗಿ ನಾವು ಇನ್ನೊಂದ್ ಏನಾರ ಅದಕ್ಕೆ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಹೇಳಿ ಜೋಡ ದಂಧ ಚಾಲು ಮಾಡ್ಬೇಕು ಅಂತ ಹೇಳಿ 6 ಆಕಳು ನಾನು ಮೊದಲಿಗೆ ತಂದಿದ್ದ. ಇವತ್ತು ನನ್ನ ಕಡೆ 40 ಆಕಳು ಇದಾವ, 10 ಹೊರಿಗಳು ಇದಾವ, ಟೋಟಲ್ 70 ಜಾನುವಾರುಗಳು ಇವತ್ತು ಆಗಿದಾವ. ಎಲ್ಲ ದೇವಣಿ ಅದಾವ, ದೇವಣಿ ಮತ್ತೆ ಗಿರ್ ಇದಾವ, 4 ಗಿರ್ ಇದಾವ. ಹಿಂಗಾಗಿ ನನಗೆ ವರ್ಷ ಒಂದು 100 ಟ್ರ್ಯಾಕ್ಟರ್ ಹೆಂಡಿ ಗೊಬ್ಬರ ಸಿಗ್ಲಿ. 100 ಟ್ರ್ಯಾಕ್ಟರ್ ಹೆಂಡಿ ಗೊಬ್ಬರ, ಹೆಂಡಿ ಮತ್ತೆ ಕುರಿದ ಕಲ್ತು ಎವ್ರಿ ಇಯರ್ ನನಗೆ 100 ಟ್ರ್ಯಾಕ್ಟರ್. ಅದರಲ್ಲಿ ನನಗೆ 20-25 ಎಕರೆ ಹೊಲಕ್ಕೆ ಗೊಬ್ಬರ ಆಗ್ಲಿಕ್ಕತ್ತಿತ್ತು. ಇದು ಹೆಂಗ್ ಹೆಲ್ಪ್ ಆಯ್ತು ಅಂದ್ರೆ, ಒಂದು ಫರ್ಟಿಲೈಸರ್ ಖರ್ಚ ಕಡಿಮೆ ಆಯ್ತು, ಅಡಿಷನಲ್ ಇನ್ಕಮ್ ಸ್ಟಾರ್ಟ್ ಆಯ್ತು, ಪ್ಲಸ್ ಒಂದು ಹೆಚ್ಚಿಗೆ ಜನರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಟ್ಟ. ಈಗೇನು ನಿಮ್ಮ ಹೊಲಕ್ಕಷ್ಟೇ ಉಪಯೋಗ ಮಾಡ್ತಾ ಇದ್ರೆ ಅಥವಾ ಬೇರೆಯವರಿಗೂ ಕೊಡ್ತೀರಿ? ಶುರು ನಾನು 15-20 ವರ್ಷ ನಾನು ಟೋಟಲ್ 120 ಎಕರೆಗೆ ಗೊಬ್ಬರ ಮಾಡ್ಕೊಂಡು, ಈಗ ನಾನು ಪೂರಾ ಟೋಟಲ್ 120 ಎಕರ್ಸ್ ಆರ್ಗಾನಿಕ್ ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೀರಿ. ಅದು ಅಲ್ಲದೆ ಈಗ ಡೈರೆಕ್ಟ್ ಗೊಬ್ಬರ ಹಾಕೋದಕ್ಕಿಂತ ನಂದು ಅಗ್ರಿಕಲ್ಚರ್ ವೇಸ್ಟ್ ನಂದು ಹೊಲದೇ ಜಾಸ್ತಿ ಬರ್ತದೆ, ಅದೇ ಅಗ್ರಿಕಲ್ಚರ್ ವೇಸ್ಟ್ ನಾನು ಯೂಸ್ ಮಾಡಿಕೊಂಡು ವರ್ಮಿ ಕಾಂಪೋಸ್ಟ್ ಯೂನಿಟ್ ಹಾಕಿದ್ದೀನಿ, ಎರೆಗೊಬ್ಬರ ಯೂನಿಟ್ ಹಾಕೊಂಡಿದ್ದೀನಿ. ಒಂದು 18 ಪಿಟ್ಸ್ ಮಾಡಿದ್ದೀನಿ, 20 ಟನ್ ಕೆಪಾಸಿಟಿ ಅದ. ಸೊ ಹಿಂಗಾಗಿ ನಾನು ಜೂನ್ಲಿಂದ ವರ್ಮಿ ಕಾಂಪೋಸ್ಟ್ ಕೂಡ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ದೇ ಬ್ರ್ಯಾಂಡ್ ಅಂತ ಹೇಳಿ ಮಾಡಿದ್ರೆ? ಇನ್ನು ಸದ್ಯ ಬ್ರ್ಯಾಂಡ್ ಅದು ಏನ್ ಮಾಡಲಿ ಸರ್, ಹೊಸ ಯೂನಿಟ್ ಅದ ಲಾಸ್ಟ್ ಇಯರ್ ಹಾಕಿದ್ದೀನಿ, ಮುಂದೆ ಬ್ರ್ಯಾಂಡಿಂಗ್ ಅದು ಮಾಡ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ 20 ಟನ್ ಅಷ್ಟು ಎರೆಗೊಬ್ಬರ ತಯಾರಾಗ್ತದೆ ನಿಮ್ಮಲ್ಲಿ? ಆಗಸ್ಟ್ ಕೆಪಾಸಿಟಿ ನಾನು ಮಾಡಿದ್ದೀನಿ. ಅದು ಒಂದ್ ವರ್ಷದೊಳಗೆ? ಇಲ್ಲ ಸರ್, ಅದು 2.5-3 ತಿಂಗಳಿಗೆ. 2.5-3 ತಿಂಗಳಿಗೆ 20 ಟನ್ ಇರ್ತದೆ? ಹೌದು, 3 ತಿಂಗಳು. 3 ತಿಂಗಳಿಗೆ 3 ತಿಂಗಳಿಗೊಮ್ಮೆ 20 ಟನ್ ತಯಾರಾಗ್ತದೆ. ಅಡ್ಡಿಲ್ಲ, ಬಹಳ ದೊಡ್ಡ ಪ್ರಮಾಣದ ಎರೆಗೊಬ್ಬರ ತಯಾರಾಗ್ತದೆ ತಮ್ಮಲ್ಲಿ. ನನ್ನ ಸ್ವಂತ ಜಮೀನಿಗೂ ಯೂಸ್ ಮಾಡಬಹುದು, ಅಡಿಷನಲ್ ಏನು ಉಳಿತದೆ ನಾನು ಮಾರ್ಕೆಟ್ ಮಾಡಿ ಮಾರ್ಬೇಕಂತ ವಿಚಾರ ಮಾಡಿದೆ. ಇನ್ನೂ ನೀವು ಮಾರ್ಕೆಟ್ ಮಾಡಿಲ್ಲ? ಇಲ್ಲ, ಆಲ್ರೆಡಿ ನಾನು ಜೂನ್ ನಲ್ಲಿ 10-15 ಟನ್ ಮಾರಿದ್ದೀನಿ. ಅಲ್ಲೇ ಸುತ್ತಮುತ್ತಲ ಸ್ಥಳೀಯ ರೈತರು, ಕೆಲವು ಮಂದಿ ಲಾತೂರ್ಲಿಂದ ಬಂದ್ ಒಯ್ದಾರ, ಬೀದರ್ಲಿಂದ ಒಯ್ದಾರ, ಗುಲ್ಬರ್ಗ ಅಕ್ಕಪಕ್ಕ ತೋಟದವರು ಬಂದ್ ಒಯ್ದಾರ. ಅಂದ್ರೆ ತಮ್ದೆಲ್ಲ ಸಂಪೂರ್ಣವಾಗಿ ಏನು ಪ್ರಮಾಣೀಕೃತ ಕೃಷಿ ಮಾಡ್ತಾ ಇದ್ರಿ, ಸಾವಯವ ಕೃಷಿ ಮಾಡ್ತಾ ಇದ್ರಿ, ಅದ್ರ ಪ್ರಮಾಣ ಪತ್ರವನ್ನು ಕೂಡ ತಾವು ತಗೊಂಡಿದ್ದೀರಿ. ಮುಖ್ಯವಾಗಿ ಏನು ತಾವು ಕಬ್ಬು ಬೆಳೀತಾ ಇದ್ದೀರಿ, ಅದ್ರ ಜೊತೆಗೆ ಬೆಲ್ಲ ಕೂಡ ಮಾಡ್ತಾ ಇದ್ದೀರಿ, ಬೆಲ್ಲದ ಯೂನಿಟ್ ಕೂಡ ತಮ್ಮಲ್ಲಿ ಅದ. ಎಷ್ಟು ಉತ್ಪಾದನೆ ಆಗ್ತದೆ ತಮ್ಮಲ್ಲಿ ಬೆಲ್ಲ? ನಾನು ಡೈಲಿ 30 ಟನ್ ಕೃಷಿಂಗ್ ಆಗಸ್ಟ್ ಕೆಪಾಸಿಟಿ ಒಂದು ಯೂನಿಟ್ ಹಾಕಿದ್ದೀನಿ ಸರ್. ಇದು ನಾನು ಹಾಕಿ 7-8 ವರ್ಷ ಆಯ್ತು. ಕಬ್ಬಿನ ಯೂನಿಟ್ ಹಾಕೋದು ಉದ್ದೇಶ ಏನಂತಂದ್ರೆ, ನಮಗೆ ಫ್ಯಾಕ್ಟ್ರಿದವ್ರು ಸಾಕಷ್ಟು ತೊಂದರೆ ಕೊಡ್ತಾ ಇದ್ರು, ಟೈಮಿನ ಮೇಲೆ ಲೇಬರ್ ಕಳಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಸ್ವಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರಬಾರ್ದು ಅಂತ ಹೇಳಿ ಒಂದು 30 ಟನ್ ಕೆಪಾಸಿಟಿದ್ ನಾನು ಯೂನಿಟ್ ಹಾಕಿ, ಇನ್ನೊಂದು ಪೇಮೆಂಟಿಗೂ ಬಹಳ ಸತ್ತಾಸ್ತಿದ್ರು, 6 ತಿಂಗಳು 11 ವರ್ಷ ಶುಗರ್ ಪೇಮೆಂಟ್ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾನು ಸ್ವಂತ ಮಾಡ್ಬೇಕಂತ ನಾನು ಉದ್ದೇಶದಿಂದ ಮಾಡ್ತಾ ಇದ್ದ. ಬಟ್ ಆಮೇಲೆ ಏನಾಯ್ತು, 30 ಟನ್ ಅಂದ್ ಹೆಚ್ಚಿಗೆ ಆಗಿದ್ಮೇಲೆ ನಾನು ಸುತ್ತ ಒಂದ್ 15-20 ಹಳ್ಳಿಲಿಂದ ಸಣ್ಣ ಸಣ್ಣ ರೈತರು 1-2 ಎಕರೆ ಅವರೇ ಸ್ವಂತ ತಂದು ನನ್ನ ಕಡೆ ಹಾಕ್ಲಿಕ್ಕೆ. ಹಿಂಗಾಗಿ ನಂದಲ್ಲದೆ ಬೇರೆ ರೈತರಿಗೂ ಸಾಕಷ್ಟು ಅದರಲ್ಲಿಂದ ಹೆಲ್ಪ್ ಆಗ್ಯದ. ನಿಮ್ದು ಕ್ರಷ್ ಮಾಡ್ತೀರಿ, ಆಮೇಲೆ ಉಳಿದವ್ರದ್ದು ರೈತರದನ್ನು ತಾವು ಅವರಿಗೂ ಸರ್ವಿಸ್ ಕೊಡ್ತಾ ಇದ್ದೀರಿ, ಸೇವೆ ಕೊಡ್ತಾ ಇದ್ದೀರಿ. ಎಷ್ಟು ಜನ ರೈತರಾಗ್ತಾರೆ, ಎಷ್ಟು ಏರಿಯಾ ಆಗ್ತದೆ ಅಂತಿರಿ? ಸುಮಾರು 4,000-5,000 ಟನ್ ಕೃಷಿಂಗ್ ಮಾಡಿದೀನಿ. ನನ್ನ ಸ್ವಂತ ಒಂದು 700-800 ನವೆಂಬರ್ ನಲ್ಲಿ ಚಾಲು ಮಾಡಿ ಮೋಸ್ಟ್ಲಿ ಮಾರ್ಚ್ ಎಂಡ್ ಇದು ಮಾಡ್ತೀನಿ. ಅಂದ್ರ ಈಗ ರೈತರದು ತಾವು ಕಬ್ಬನ್ನ ಅರಿಬೇಕು ಅಂತಂದಾಗ ಅವ್ರದ್ದು ಏನು ಷರತ್ತುಗಳು ಏನಿರ್ತಾವ? ಫ್ಯಾಕ್ಟ್ರಿ ಏನ್ ಸವಲತ್ತು ಕೊಟ್ಟದ ಅದಕ್ಕಿಂತ ಜಾಸ್ತಿ, ಫ್ಯಾಕ್ಟ್ರಿ ಏನ್ ರೇಟ್ ಕೊಟ್ಟದ ಅದೇ ರೇಟ್ ನಲ್ಲಿ ನಾನು ಕೊಟ್ಟು ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದೀನಿ, ಲೇಬರ್ ಕೊಟ್ಟಿನಿ, ಪ್ಲಸ್ ಅವ್ರ ಪೇಮೆಂಟ್ ವಿದಿನ್ 15-20 ದಿನದಲ್ಲಿ ಅವ್ರ ಪೇಮೆಂಟ್ ಮಾಡಿದ್ದೀನಿ. ಹಿಂಗಾಗಿ ರೈತರಿಗೆ ಬಹಳ ಅನುಕೂಲ ಆಗಿದೆ. ಪೇಮೆಂಟ್ ಆಗಿಂದಾಗ ಆಗ್ತದ, ಹಿಂಗಾಗಿ ಅವರು ನಿಮ್ಮ ಮೇಲೆ ಅವಲಂಬಿತ. ಸಾಕಷ್ಟು ಜನರು ರೈತರು ಬರ್ತಾ ಇದಾರೆ, ಬಟ್ ನಮ್ದು ಕೆಪಾಸಿಟಿ ಅಷ್ಟೇ ಅದ. ಕಬ್ ಕಟ್ ಮಾಡೋ ಲೇಬರ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಹಿಂಗಾಗಿ ಏನು ಎಕ್ಸ್ಪೆನ್ಷನ್ ಮಾಡೋದು ಅಡ್ಡಿಲ್ಲ. ಈಗ ಕಬ್ಬು ಕಟ್ ಮಾಡುವಂತದ್ದೇ ಸಮಸ್ಯೆ ನಮ್ಮ ರೈತರಿಗೆಲ್ಲರಿಗೂ, ಅದಕ್ಕೂ ಕೂಡ ತಾವು ಸಹಕಾರ ಮಾಡ್ತಾ ಇದ್ದೀರ ರೈತರಿಗೆ? ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಒಂದು ವರ್ಷದ ಒಳಗ, ಅಂದ್ರೆ ಒಂದು ಸೀಸನ್ ಒಳಗ ತಮ್ಮಲ್ಲಿ ಎಷ್ಟು ಬೆಲ್ಲ ತಯಾರಾಗ್ತಾವ? ನಮ್ಮಲ್ಲಿ 3,000-4,000 ಟನ್ ಅಂದ್ರೆ 70-80 ಟನ್ ತನ ಬೆಲ್ಲ ತಯಾರಾಗ್ತದೆ. 70-80 ಟನ್ ಪ್ರತಿ ಸೀಸನ್ ಒಳಗೂ ತಯಾರಾಗ್ತದೆ. ಯಾವಾಗಿಂದ ನಡ್ಕೊಂಡು ಬಂದದ್ರಿ ಇದು? 7-8 ವರ್ಷದ ಸರ್. ಇದು 7-8 ವರ್ಷಗಳಾಯ್ತು ಈಗ ಮಾಡ್ಕೋತ ಬಂದು. ಸಕ್ಕರೆಗೆ ಕಂಪೇರ್ ಮಾಡಿದ್ರ ಬೆಲ್ಲದ ರೇಟ್ ಯಾವ ರೀತಿ ಅದ ಸರ್? ಎವರೇಜ್ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತಿದ್ದ, ಅದರಲ್ಲಿ ನನಗೆ ಸ್ವಲ್ಪ ಲಾಭ ಆಗ್ತಿತ್ತು. ದಿನ ನನ್ನ ಬಳಿ ಏನ್ ಬೆಲ್ಲ ತಯಾರಾಗ್ತಿತ್ತು, ನಾನೇ ಓನ್ ಒಂದು ಟಮ್ಟಮ್ ನಲ್ಲಿ ಇಟ್ಟು ಹಳ್ಳಿ ಹಳ್ಳಿ ಕಳಿಸಿ ನನ್ನ ಬಳಿ ಡೈರೆಕ್ಟೇ ಬಂದು ಪರ್ಚೇಸ್ ಮಾಡ್ತಿರು. ಹಿಂಗಾಗಿ ನನಗೆ ಸ್ವಲ್ಪ ರೇಟ್ನು ಸರಿಯಾಗಿ ಸಿಕ್ತಿತ್ತು. ಮಿಡಲ್ ಮ್ಯಾನ್ ಇಟ್ಟಿದ್ದಿಲ್ಲ ನಾನು, ನಾನೇ ಡೈರೆಕ್ಟ್ ನೇರವಾಗಿ ಮಾರ್ಕೆಟ್ ಮಾಡ್ತಿದ್ದ. ಇನ್ನೊಂದು 1/2 kg, 1 kg ಪ್ಯಾಕಿಂಗ್ ಮಾಡಿ ಎಲ್ಲ ಗುಲ್ಬರ್ಗಾ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಬಹಳಷ್ಟು ಕನ್ಸ್ಯೂಮರ್ಸ್ ಡೈರೆಕ್ಟ್ ಆಗಿ ಬರ್ತಿದ್ರು. ಯಾಕಂದ್ರೆ ನಾನು ಏನು ಕೆಮಿಕಲ್ ಹಾಕ್ತಿದ್ದಿಲ್ಲ, ವಿದೌಟ್ ಕೆಮಿಕಲ್ ನಾನು ಬೆಲ್ಲ ಮಾಡ್ತಿದ್ದ, ಸಾವಯವ. ಹಿಂಗಾಗಿ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅಷ್ಟೇ ನನಗೆ ಸಿಕ್ಕಿತ್ತು. ಅಂದ್ರ ಈಗೇನು ನೀವು ಫ್ಯಾಕ್ಟ್ರಿಗೆ ಹಾಕಲಾರದೆ ಸಕ್ಕರೆ ವಿಚಾರ ಬಿಟ್ಟುಬಿಟ್ಟು ಬೆಲ್ಲ ಏನು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರ ತಗೊಂಡ್ರಿ, ಅದರಿಂದ ನಿಮಗೆ ಬಹಳಷ್ಟು ಅನುಕೂಲ ಮತ್ತೆ ಆರ್ಥಿಕವಾಗಿ ಕೂಡ ಅದು ನಿಮಗೆ ಬಹಳ ಸಹಕಾರಿ ಆಯ್ತು ಅಂತ ಹೇಳ್ತಾನೆ. ಎಲ್ಲಾ ರೀತಿಯಿಂದ ಸರ್, ಆರ್ಥಿಕ ಒಂದೇ ಅಲ್ಲ, ಎಷ್ಟೋ ಜನರಿಗೆ ಬೇಸಿಗೆ ಕೆಲಸ ಇರಲ್ಲ. ಸುಮಾರು ಈಗ ನನ್ನ ಕಡೆ 30-40 ಜನರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ. ಇನ್ನೊಂದು ಜನಸಂಪರ್ಕನು ಬೆಳೀತದ, ರೈತರಿಗೆ ಲಾಭ ಆಗ್ತದ. ಫ್ಯಾಕ್ಟ್ರಿದವ್ರು ಲೇಬರ್ ಏನ್ ಹೆರೇಸ್ಮೆಂಟ್ ಮಾಡ್ತಾರ ಕಬ್ ಕಡ್ಕೊಂಡು ಹೋಗ್ಲಾಕ, ದೊಡ್ಡ ರೈತರಿಗೆ ಅನುಕೂಲ ಆಗ್ತದೆ ಸರ್. 1 ಎಕರೆ ಕಬ್ ಕಡಿಲಾಕ ಅವ್ರು 4,000 ಕೊಡ್ರಿ, 3,000 ಕೊಡ್ರಿ, ಸಣ್ಣ ರೈತರು ಎಲ್ಲಿಂದ ಕೊಡ್ತಾರ? ಹಿಂಗಾಗಿ ಎಲ್ಲಾ ರೀತಿಯಿಂದ ಆರ್ಥಿಕ ಅನ್ರಿ ಒನ್ ಟೈಪ್ ಸಮಾಧಾನ, ಜನರ ಸೆಲೆಕ್ಟ್ ಏನೋ ಮಾಡ್ತಾ ಇದೀವಿ ಅಂತ ಅದನ್ನು ಅನಿಸ್ತದ. ಅಂದ್ರೆ ಖುಷಿಯಾಗಿದ್ದಾರೆ ನಿಮ್ ಸುತ್ತಮುತ್ತಲ ಇರುವಂತಹ ರೈತರು. ಸರ್ವಿಸ್ ಕೊಡ್ಲಿಕ್ಕೆ ನನಗ್ ಚಲೋ ಅನಿಸ್ಲಿಕ್ಕೆ, ಅದರಿಂದ ಅವ್ರಿಗೂ ಕೂಡ ಸರಿ ಅನಿಸ್ತದೆ. ಸಾಕಷ್ಟು ಜನ ಹೇಳಿದಾರೆ ಸರ್ ನೀವು ಮಾಡಿದ್ ನಮ್ಗೆ ಒಳ್ಳೇದಾಗ್ಯದ್ರಿ. ಸಣ್ಣ ರೈತರಿಗೆ ಬಹಳ ಅನುಕೂಲ ಆಗಿದೆ. ರೈತರಿಗೆ ಏನದ ಅಂತಂದ್ರೆ ಅವ್ರ ಒಂದು ಪೇಮೆಂಟ್ ಏನದ ಅದು ಸರಿಯಾದ ಫ್ಯಾಕ್ಟ್ರಿದವರಿಗೆ, ದೊಡ್ಡ ದೊಡ್ಡ ರೈತರು ಬಿಟ್ಟಿದ್ಮೇಲೆ ಉಳಿದ 1-2 ಎಕರೆದವರಿಗೆ ಹೋಯ್ತಾರೆ. ಹಿಂಗಾಗಿ ಅವ್ರದ್ದು ವೇಟ್ ಕಡಿಮೆ ಬರ್ತದ, ಅವ್ರಿಗೆ ಟೈಮಿನ ಮೇಲೆ ರೊಕ್ಕ ಸಿಗಲ್ಲ. ಕೊರವಾರ ಸುತ್ತಮುತ್ತ ನನ್ನ ಅನ್ಸ ಮಟ್ಟಿಗೆ ಒಂದು 30-40 ಎಕರೆ ಕಬ್ಬಿತ್ತು. ಎಲ್ಲರೂ 1 ಎಕರೆ 1 ಎಕರೆ 2 ಎಕರೆ ಅವರೆಲ್ಲ ಸ್ವಂತ ಕಟ್ ಮಾಡಿ ತಂದು ನನಗೆ ಹಾಕಿದಾರೆ. ಅವ್ರು ಎಲ್ಲರೂ ಹೇಳಿದಾರೆ ನಿಮ್ಲಿಂದ ನಮ್ಗೆ ಬಹಳ ಅನುಕೂಲ ಆಗಿದ್ರಿ. ಅಡ್ಡಿಲ್ಲ. ಈಗ ಬೆಲ್ಲ ಏನು ಮಾಡುವಂತ ಒಂದು ಉದ್ಯಮದಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಯ್ತು. ಈಗ ರೇಷ್ಮೆ ಕೂಡ ತಾವು ಮಾಡ್ತಾ ಇದ್ದೀರಿ, ರೇಷ್ಮೆ ಬಗ್ಗೆ ಹೇಳ್ಬಹುದಾ ಏನೇನ್ ಮಾಡಿದ್ರಿ ಅಂತ ಹೇಳಿ? ರೇಷ್ಮೆ ಬಹಳ ಇಲ್ಲ ಸರ್, ನಾನು ಮಾಡಿ 1-2 ವರ್ಷ ಆಯ್ತು. ಈಗ ನಮ್ಮಲ್ಲಿ ಏನಾಗ್ಲಿಕ್ಕತ್ತ ಸರ್, ತೊಗರಿ ಬಹಳಷ್ಟು ಮಳಿ ಆಗಿ ತೊಗರಿ ಹೋಗ್ತದ, ಕಡಿಮೆ ತೊಗರಿ ಹೋಗ್ಲಿಕ್ಕತ್ತದ. ಸೊ ಹಿಂಗಾಗಿ ಸ್ವಲ್ಪ ಬೇರೆ ಏನಾರ ಮಾಡ್ಬೇಕು ಕಲ್ಟಿವೇಶನ್ ಅಂತ ಹೇಳಿ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಇಂಗ್ಸೂರ್ ಆ ಕಡೆ ಕಡೆ ಅಡ್ಡಾಡ್ ಮಾಡಿದ್ಮೇಲೆ ಸ್ವಲ್ಪ ರೇಷ್ಮೆ ಮಾಡಬೇಕು, ಅಡಿಷನಲ್ ಇನ್ನೊಂದು ಇನ್ಕಮ್ ಬರ್ತದ. ಸ್ವಲ್ಪ ನೀರ್ ಹಿಡಿಯ ಜಮೀನ್ ಇತ್ತು ಸರ್ ಅದು, ಹಿಂಗಾಗಿ ಅದಕ್ಕೆ 1/2 ಎಕರೆ ರೇಷ್ಮೆ ಮಾಡಿ ಅದು ಒಂದು ಅಡಿಷನಲ್ ಇನ್ಕಮ್ ಆಗ್ತದ. ಮತ್ತೆ ವರ್ಷದಲ್ಲಿ 6-7 ಬೆಳೆ ಮಾಡಬಹುದು. ಈಗ ಯಾವ ಟೈಪ್ ತಿಂಗಳ ಸ್ಯಾಲರಿ ಬರ್ತದ ಆ ಟೈಪ್ ಅನುಕೂಲ ಆಗ್ತದೆ. ವರ್ಷಿಗೊಮ್ಮೆ ರೊಕ್ಕ ನೋಡೋ ಪರಿಸ್ಥಿತಿ ಅದ ರೈತರಿಗೆ. ಈಗ ನಂದು ಉದ್ದೇಶ ಅದೇ ಮಾಡ್ಕೊಂಡಿದ್ದ, ನಾವು ತಿಂಗಳಿಗೆ ರೊಕ್ಕ ನೋಡ್ಬೇಕು ಅಂತ ಹೇಳಿ ಇವೆಲ್ಲ ಮಾಡಿ ಉದ್ದೇಶ ಏನು, ಡೈರಿ ಫಾರ್ಮಿಂಗ, ಗೋಟ್ ಫಾರ್ಮಿಂಗ್, ರೇಷ್ಮೆ, ಇಲ್ಲದ ರೈತರು ವರ್ಷಿಗೊಮ್ಮೆ ರೊಕ್ಕ ನೋಡಿ, ಹಿಂಗಾಗಿ ಅಗ್ರಿಕಲ್ಚರ್ ನಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತಿತ್ತು. ಈಗ ಏನು ತಾವು ರೇಷ್ಮೆ ಶುರು ಮಾಡಿದ್ರಿ, ಅದರೊಳಗೆ ಯಾವ ರೀತಿಯಾದಂತಹ ಒಂದು ಸವಾಲುಗಳಿದ್ದು ನಿಮಗೆ, ಯಾವ ರೀತಿ ನಿಮಗೆ ಅದರ ಇಳುವರಿ ಆಯ್ತು, ಮಾರ್ಕೆಟಿಂಗ್ ಮಾಡುವಂತದ್ದು ಹೆಂಗ? ನಾವು ಯಾವುದೇ ಶುರು ಮಾಡೋ ಮುಂದ ಏನಂತಾರೆ, ಎಲ್ಲ ರೊಕ್ಕ ಕೊಟ್ಟು ಕಲ್ತಂಗೆ ಅದ. ಹೌದು, ನನಗೂ 1-2 ಕ್ರಾಪ್ ಫೇಲ್ ಆದವು, ಅದ್ರಾಗ ಏನೋ ಹಾಲ್ ರೋಗ ಅಂತ ಬಂತು, ಅವೆಲ್ಲ ಆದಾಗ ನಾವು ಸ್ವಲ್ಪ ಜಾಗರ ಆಗ್ತಿವಿ. ನಿಜ, ಫೇಲ್ ಆದಾಗ ಒಮ್ಮೆ ನಾವು ಏನೋ ಕಲೀಲಕ್ ಸಿಗ್ತದ ಅಂತ ಹೇಳಿ ತಿಳ್ಕೊಂಡು ಮುಂದುವರಿಬೇಕಾಗ್ತದೆ ಸರ್. ಸಾಕಷ್ಟು ಜನ ಇದು ಏನಪ್ಪ ಇದ್ರಾಗ ಲಾಸ್ ಅದ ಅಂತ ಬಿಟ್ಟು ಹೋಗ್ಯಾರ. ಅದಕ್ಕೆ ಯಾವುದೇ ನೀವು ಮಾಡ್ರಿ, ಇವತ್ತು ಹೈನುಗಾರಿಕೆ ಮಾಡ್ರಿ, ಕುರಿ ಸಾಕಾಣಿಕೆ ಮಾಡ್ರಿ, ರೇಷ್ಮೆ ಇಲ್ಲಿಗೆ ಮಾಡ್ರಿ, ಶುರು ಏನೋ ನಿಮಗೆ ಹರ್ಡಲ್ಸ್ ಬರ್ತಾವ, ಲಾಸ್ ಆಗ್ತದ. ಒಂದೇ ವರ್ಷನಾಗ ರಾತ್ರೋರಾತ್ರಿ ನಾನು ಕೊಟ್ಟೆ ದಿಶ ಹಾಕ್ತೀನಿ ಅಂತಂದ್ರೆ ಇದ್ರಾಗ ಸಾಧ್ಯನೇ ಇಲ್ಲ ಸರ್. ಅಗ್ರಿಕಲ್ಚರ್ ನಿಮ್ಮಲ್ಲಿ ಪೇಷನ್ಸ್ ಇದ್ರೆ ಮಾಡಬೇಕು, ಇದ್ರೆ ಇದಕ್ಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಜ. ಆರ್ ತಿಂಗಳದಾಗ ಒಂದೇ ವರ್ಷನಾಗಿದ್ರ ಪ್ರಾಫಿಟ್ ಆಗಿ ನಾನು ದೊಡ್ಡ ಮನುಷ್ಯ ಆಗ್ತೀನಿ ಅಂತಂದ್ರೆ ಇದರಲ್ಲಿ ನೀವು ಬರ್ಲಿಕ್ಕೆ ಹೋಗ್ಬಾರ್ದು. ರೇಷ್ಮೆ ತಗೊಂಡಾಗ ನಿಮಗ ಸಾಕಷ್ಟು ಸವಾಲುಗಳು ಬಂದು ಅದನ್ನ ನೀವು ನಿರ್ವಹಣೆ ಹೆಂಗ್ ಮಾಡಿದ್ರಿ? ಮೊದಲು ಸ್ವಲ್ಪ ರೇಷ್ಮೆ ಮಾಡೋದ್ ಕಷ್ಟ ಇತ್ತು, ಈಗ ಸಾಕಷ್ಟು ಮಾಹಿತಿ ಸಿಗ್ತದೆ. ಡಿಪಾರ್ಟ್ಮೆಂಟ್ ಅವ್ರದ್ದು ಬಹಳ ಸಪೋರ್ಟ್ ಅದ. ಸ್ವಲ್ಪ ಏನೋ ಮಾಹಿತಿ ಬೇಕಾಗಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಿದ್ದೆವು, ಅವ್ರಿಗೆ ಕರ್ಸ್ಕೋತಿದ್ದೆವು. ಡಿಪಾರ್ಟ್ಮೆಂಟ್ ಅವರು ತಮಗೆ ಬಹಳ ಸಾಕಷ್ಟು ವಿಜ್ಞಾನಿಗಳು ಕೂಡ ವಿಜ್ಞಾನಿಗಳು ಬಂದಾರ. ಇವನ್ ನಮ್ ಡೆಪ್ಯೂಟಿ ಡೈರೆಕ್ಟರ್ ಅವರು, ನಮ್ ಅಗ್ರಿಕಲ್ಚರ್ ಎಡಿ ಅವರು, ಸರ್ ಬಂದು ಒಂದು ವಿಸಿಟ್ ಮಾಡ್ರಿ ಹಂಗೆ ಫೋನ್ ಮುಖಾಂತರ ಇವತ್ತ ನಾಳೆ ವಿಡಿಯೋ ಕಾಲ್ಸ್ ಮಾಡಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಇದು ಮಾಡ್ತಾರ. ಈಗ ಬಹಳ ಟೆಕ್ನಾಲಜಿ ಆಗ್ಯ ಸರ್, ಬಹಳಷ್ಟು ಅನುಭವ ಇದ್ದಿದ್ದು ಅಗ್ರಿಕಲ್ಚರಿಸ್ಟ್ ಗಳು ಅವ್ರ ಕಡೆ ನಾವು ಫೋನ್ ಮಾಡ್ಕೊಂಡು ಹಿಂಗೆ ಆಗ್ಲಿಕ್ಕತ್ತದ ನೋಡ್ರಿ ಅಂತ ತಿಳ್ಕೊಂಡು ಆಗ್ತಾವ. ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಒಂದು ಇಲ್ಡ್ ಕಡಿಮೆ ಬರ್ತದ, ಒಮ್ಮೊಮ್ಮೆ ಫೇಲ್ ಆಗ್ತಾವ. ಬಟ್ ಎಲ್ಲಿ ತಪ್ಪಿವಿ ಸರಿ ಮಾಡ್ಕೊಂಡು ಹೋಗೋದು ಅದು ಇಂಪಾರ್ಟೆಂಟ್. ರೇಷ್ಮೆ ಬೆಳೆದ ನಂತರ ಮಾರಾಟೆಯಲ್ಲಿ ಮಾಡಿದ್ದು? ನಾನು ರಾಮನಗರಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತಲಂತೂ ಮೊದಲ ಜೇವರಿಗೆ ಒಳಗಿತ್ತು, ಜೇವರಿಗಿನಲ್ಲಿ ಇತ್ತು, ಎಲ್ಲಿ ಹುಮನಾಬಾದ್ ಆಗಿ ತೋತಾರ ಅಂತ ಹೇಳ್ತಾ ಇದ್ದಾರ. ನಾವು ಕೇಳಿದೆವು ಸರ್, ಚೌಕಸಿ ಮಾಡಿದೆವು. ಬಟ್ ಅವ್ರ ಏನ್ ಮಾಡ್ಲಿಕ್ಕತ್ತಾರ, ರಾಮನಗರಕ್ಕೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದ್ರೆ ರೈತರು ಕೊಡ್ಲಕ್ ತಯಾರಿದಾರ. ಬಟ್ ಅಲ್ಲಿಂದ ಇಲ್ಲಿಗೆ ಬಹಳ ಡಿಫ್ರೆನ್ಸ್, ಹಿಂಗಾಗಿ ಯಾರ ರೈತರು ಇಲ್ಲಿ ಕೊಡ್ತಾ ಇಲ್ಲ. ನೀವ್ ಯಾವ್ದು ರೇಷ್ಮೆ ಮಾಡ್ತಾ ಇದ್ರಿ? ಬಯೋಲ್ಟೈನ್ ಮಾಡ್ತಾ ಇದ್ರಿ? ರೇಟ್ ಹೆಂಗದ್ರಿ? ಚಲೋ ಅದ ರೇಟ್? 400-650-670 ತನ ನನಗೆ ಸಿಕ್ಕದ. ನಾನು ಇಲ್ಲಿವರೆಗೂ ಒಂದು 6 ಬೆಳೆ ಮಾಡಿದ್ದೀನಿ. ಅಂದ್ರ ನಿಮಗ ಈ ಒಂದು ರೇಷ್ಮೆ ಮಾಡೋದ್ರಿಂದ ಬಹಳ ತೃಪ್ತಿಕರ ಅಂತ ಅನಿಸ್ತಾ ಇದೆ? ತೃಪ್ತಿಕರ ಅದ ಸರ್. ಇನ್ನ ರೀಸೆಂಟ್ಲಿ 6-7 ಬೆಳೆನೆ ತೆಗ್ದೀನಿ. ಇನ್ನ ನನ್ನ ಗಾರ್ಡನ್ ಮೇಂಟೈನ್ ಆಗ್ಬೇಕು. ಯಾವುದೇ ನಿಮ್ಗೊಂದು ಇದು ಸಕ್ಸಸ್ ಆಗ್ಬೇಕಂದ್ರೆ ಮಿನಿಮಮ್ 2-3 ಇಯರ್ಸ್ ಬೇಕು ಬೇಕಾಗ್ತದೆ. ಇವನ್ ನೀವು ಹೈನುಗಾರಿಕೆ ತಗೋರಿ, ಕುರಿ ಸಾಕಾಣಿಕೆ ತಗೋರಿ, ರೇಷ್ಮೆ ಇದಕ್ಕಿನ್ನ ಒಮ್ಮೆ ಹಚ್ಚಿದ್ರ ನಮ್ಗೆ 15-20 ವರ್ಷ ನಡೀತದೆ. ಆದ್ರೂ ಕೂಡ ಈಗ ಏನಾಗ್ತದೆ, ಕೆಲವೊಮ್ಮೆ ಕ್ಲೈಮೇಟ್ ಅಂದ್ರೆ ವಾತಾವರಣದ ಮೇಲೆ ಕೂಡ ನಮ್ಮ ಕೃಷಿ ಬಹಳಷ್ಟು ಅವಲಂಬಿತ ಆಗಿರುವಂತದ್ದು. ವಾತಾವರಣದೊಳಗೆ ಏರುಪೇರುಗಳಾದ್ರೆ ನಮಗೆ ಅದು ಸಮಸ್ಯೆ ಆಗ್ತದೆ. ಸರ್, ಈಗ ನಾವು ವರ್ಷಕ್ಕೆ 6-7 ಬೆಳೆ ತಗೋತೀವಿ, ಅದರಲ್ಲಿ ಒಂದೆರಡು ಬೆಳೆ ಹೆಚ್ಚು ಕಡಿಮೆ ಆಗ್ತದೆ, ಅದ್ರ ತಯಾರಿ ಇರಬೇಕಾಗ್ತದೆ. ಎಷ್ಟು ಕ್ಷೇತ್ರದೊಳಗೆ ರೇಷ್ಮೆ? ನಾನು 6 ಎಕರೆ ಮಾಡಿದ್ದೀನಿ. 6 ಎಕರೆ ಮಾಡ್ತೀನಿ. 300 ಮೊಟ್ಟೆ ಮೈಯಷ್ಟು ನಾನು ಆರ್ಸಿಸಿ ಸೆಟ್ ಮಾಡಿದ್ದೀನಿ. ಇಲಾಖೆಯಲ್ಲಿ ಕೂಡ ಒಂದು 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ಕಿದೆ ಶೆಡ್ ಮಾಡ್ಲಕ್ಕ. ಆರ್ಸಿಸಿ ಶೆಡ್ ಮಾಡಿದ್ದೀನಿ. ಅದಕ್ಕೆ ನೋಡ್ಕೊಳ್ಳೋದಕ್ಕೆ ಕೌಶಲ್ಯಪೂರ್ಣ ಎಕ್ಸ್ಪರ್ಟ್ಸ್ ಬೇಕಾಗ್ತಾರ, ಅಂತವ್ರು ನಿಮ್ಮಲ್ಲಿ ಇದ್ದಾರೆ ಯಾರಾದರೂ? ಈಗ ಎಲ್ಲ ಸರ್ ಮಾಡ್ಕೋತ ಹೋದಂಗೆ ತಿಳುವಳಿಕೆ ಟ್ರೈನಿಂಗ್ ಬರ್ತದೆ. ಹೇಳದಲ್ಲ, ಈಗ ನಾನು ಎಲ್ಲದಕ್ಕ ಬೇರೆ ಬೇರೆ ಮನುಷ್ಯರು ಇಟ್ಟಿದ್ದೀನಿ. ಈಗ ರೇಷ್ಮೆಗೆ ಒಂದ್ ಇಬ್ಬರು ಜನ ಬೇರೆ ಕೆಲಸ ಹಚ್ಚಲ್ಲ ಅವರಿಗೆ. ಏನು ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ನಾವು ಡಿಪಾರ್ಟ್ಮೆಂಟ್ ದವರದ್ದು ಸಲಹೆ ತೋತೀವಿ, ಅವ್ರಿಗೆ ಮಾಹಿತಿ ಕೇಳ್ತೀವಿ, ಇಲ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗ್ತೀವಿ. ಅಡ್ಡಿಲ್ಲ. ಈಗ ಸುಧಾಕರ್ ಪಾಟೀಲ್ರೇ, ಈಗೇನು ನಮ್ಮ ಭಾಗದ ರೈತರು ಇದ್ದಾರೆ, ಹೂವಿನ ಕೃಷಿ ಅಂತ ಬಂದಾಗ ಸಾಮಾನ್ಯವಾಗಿ ಏನು ಬೆಳೀತಾ ಇದ್ದಾವ ಆ ಹೂಗಳನ್ನ ಅವರು ಬೆಳೆಯುವುದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ತಾವು ಆರ್ಕಿಡ್ಗಳನ್ನ ಬೆಳಿಬೇಕು ಅಂತ ಹೇಳಿ ಮನಸ್ಸು ಮಾಡಿ ಆ ಕೃಷಿ ಒಳಗೆ ತೊಡಗಿದ್ದೀರಿ. ಆರ್ಕಿಡ್ ಬೆಳಿಬೇಕು ಮತ್ತೆ ಅದಕ್ಕೆ ಡಿಮ್ಯಾಂಡ್ ಅದ, ಅದನ್ನ ನಾವು ಮಾರಾಟ ಮಾಡಬಹುದು ಅನ್ನುವಂತ ಒಂದು ವಿಚಾರ ಹೆಂಗ್ ಬಂತು ಅಂತ? ಸರ್, ನಾನು ಪುಣೆ ಅಗ್ರಿಕಲ್ಚರ್ ಎಕ್ಸಿಬಿಷನ್ ಹೋಗಿದೆ. ಅಲ್ಲಿ ಹಾರ್ಟಿಕಲ್ಚರ್ ಸ್ಟಾಲ್ ಇತ್ತು, ಆರ್ಕಿಡ್ ಫ್ಲವರ್ಸ್ ಅಂತ. ನನಗೆ ಆರ್ಕಿಡ್ ಬಗ್ಗೆ ಏನು ಮಾಹಿತಿ ಇದ್ದಿಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಲಿಂದ ಪಾಲಿ ಹೌಸ್ ಗೆ ಸ್ವಲ್ಪ ಸಬ್ಸಿಡಿ ಸಿದ್ದು. ಅವಾಗ ನಾನು 1 ಎಕರ್ ಪಾಲಿ ಹೌಸ್ ನನಗೆ ವರ್ಕ್ ಆರ್ಡರ್ ಸಿಕ್ಕಿತ್ತು. ಆಕ್ಚುಲಿ ನಾನು ವರ್ಕ್ ಆರ್ಡರ್ ತಗೊಂಡಿದ್ದು ಕ್ಯಾಪ್ಸಿಕಮ್ ಅಂತ. ಕ್ಯಾಪ್ಸಿಕಮ್ ಹಾಕ್ಬೇಕಂತ ವರ್ಕ್ ಆರ್ಡರ್ ತಗೊಂಡು ಅಲ್ಲಿ ಹೋಗಿದ್ಮೇಲೆ ಬೇರೆ ಏನಾರ ಮಾಡಬೇಕು, ಯಾಕಂದ್ರೆ ಅವಾಗ ಸುಮಾರು 100 ಪಾಲಿ ಹೌಸಸ್ ಆಗಿದ್ದು ಸರ್. ಎಲ್ಲರೂ ಕ್ಯಾಪ್ಸಿಕಮ್ ಮಾಡ್ತಾ ಇದಾರಪ್ಪ, ಮೋಸ್ಟ್ಲಿ ಇದು ಮಾರ್ಕೆಟ್ ತೊಂದರೆ ಆಗ್ಬಹುದು ನಾಳೆ ಅಂತ ಹೇಳಿ ನನ್ನ ತಲೆಯಲ್ಲಿ ಏನ್ ಬಂತು, ಬೇರೆದ ಏನಾರು ಹೊಸದೇ ಮಾಡಾಮಿ ಅಂತ ಹೇಳಿ ಸುಮಾರು 1-7 ಪಾಲಿ ಹೌಸಸ್ ನಾನು ವಿಸಿಟ್ ಮಾಡಿದ್ ಸರ್. ಗೋವಾಕ್ ಹೋಗಿದ್ದ, ಅಲ್ಲಿ ಆರ್ಕಿಡ್ ಇತ್ತು. ಸಾಂಗ್ಲಿಗೆ ಹೋಗಿದ್ದ, ಅಲ್ಲಿ ಆರ್ಕಿಡ್ ಮಾಡಿದ್ರು. ಮತ್ತೆ ಇದಕ್ಕೆ ಲೈಫ್ ಓಮ್ ಹಚ್ಚಿದ್ರೆ ನಿಮಗೆ 10-12 ವರ್ಷ ಬೆಳೀತದ. ವರ್ಷ ವರ್ಷ ತೆಗಿ ಹಾಕು. ಬಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇತ್ತು. ಅವೆಲ್ಲ ನೋಡ್ಕೊಂಡು ಬಂದ್ ನಾನು ಪೂನಾಕ್ ನೋಡ್ದ, ಸಾಂಗ್ಲಿಗೆ ನೋಡ್ದ, ನೋಡ್ಕೊಂಡು ಬಂದು ನಮ್ದು ಡೆಪ್ಯೂಟಿ ಡೈರೆಕ್ಟರ್ ಅವ್ರ ಜೊತೆ ಚರ್ಚೆ ಮಾಡಿ ಸರ್ ನಾನು ಆರ್ಕಿಡ್ ಹಾಕ್ಬೇಕಲ್ಲಿ. ಇಲ್ರಿ, ನಮ್ ಕ್ಲೈಮೇಟಿಗೆ ಅದು ಆಗಲ್ಲ ಸರ್, ನಾನು ಮಾಡೇಬೇಕಂತ ಹೇಳಿ ನಾನು ಮತ್ತೊಮ್ಮೆ ಸಾಂಗ್ಲಿಗೆ ಹೋದ. ನಮ್ ಕ್ಲೈಮೇಟ ಮತ್ತೆ ಸಾಂಗ್ಲಿ ಕ್ಲೈಮೇಟ್ ಹೆಚ್ಚು ಕಡಿಮೆ ಸೇಮ್ ಇದೆ ಸರ್. ಅಲ್ಲಿ ಬೆಳೀತಾರ, ನಾವ್ಯಾಗ ಬೆಳಿಬಾರ್ದಂತ ಹೇಳಿ ಹಡಪ್ಸರ್ನಲ್ಲಿ ನಾವು ಯಾರು ಪ್ಲಾಂಟೇಶನ್ಸ್ ನಮ್ಗೆ ಸಪ್ಲೈ ಮಾಡಿದ್ರು ಆ ಟೀಮಿಗೆ ಕರ್ಕೊಂಡು ಬಂದು ಅವ್ರು ನೋಡ್ರಿ ಸರ್, ನಾವು ನಿಮಗೆ ಅಶ್ಯೂರ್ ಕೊಡ್ತೀವಿ ನೀವು ಮಾಡಬಹುದು, ಸ್ವಲ್ಪ ನಿಮಗೆ ಅಡಿಷನಲ್ ನೆಟ್ಸ್ ಅವು ಯೂಸ್ ಮಾಡ್ಬೇಕಾಗ್ತದಂತ ಹೇಳಿ ಅವ್ರ ಪ್ರಕಾರ ನಾನು ಶೆಡ್ ಮಾಡಿಕೊಂಡು ಆರ್ಕಿಡ್ ಬೆಳೆದಿದ್ದೀನಿ ಸರ್. ಬಟ್ ಅದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಅದ. ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ ನೀವು? ಹೈದರಾಬಾದ್. ಇಲ್ಲಿಂದ ಸೀದಾ ಹೈದರಾಬಾದ್ ಪುನಾಕ್ ಹೋಗ್ತದ? ಅದನ್ನ ನೀವು ಜಾಸ್ತಿ ಹೈದರಾಬಾದ್ ಲೋಕಲ್, ನಮ್ಮ ಹೈದರಾಬಾದ್ ಮಾರ್ಕೆಟ್ ಸನಿ ಆಗ್ತದ. ಅದನ್ನ ತಾವು ಮೊದಲೇ ಕಂಡುಕೊಂಡಿದ್ರಿ ಎಲ್ಲಿ ಮಾರಾಟ ಆಗ್ತದ ಅಂತ ಹೇಳಿ? ಇದನ್ನ ಯೋಜನೆ ಮಾಡುವ ಸಮಯದೊಳಗೆ ತಾವೆಲ್ಲ ಮಾಹಿತಿ ತಗೊಂಡಿದ್ರಿ? ವರ್ಕ್ ಆರ್ಡರ್ ತಗೊಂಡು ನನ್ನ ಪೋಲಿಯೋಸ್ ಕಂಪ್ಲೀಟ್ ಮಾಡಿ ನಾನು 6 ತಿಂಗಳು 7 ತಿಂಗಳು ಹಂಗೆ ಇಟ್ಟಿದ್ದೀನಿ ಸರ್. ಬೇರೆ ಏನಾರು ಹೊಸದ್ ಮಾಡ್ಬೇಕಂತ ಅವಾಗ ಒಂದ್ 8 ಮಾರ್ಕೆಟ್ ಫಾರ್ಮ್ಗಳು ವಿಸಿಟ್ ಮಾಡಿ ಮಾರ್ಕೆಟ್ ವಿಸಿಟ್ ಮಾಡಿ ಅದಕ್ಕೆ ನಮ್ಮಲ್ಲಿ 70-80% ಆರ್ಕಿಡ್ ಹೊರಗಿನ ದೇಶದಿಂದ ಬರ್ತದೆ ಸರ್ ನಂಬಲ್ ಪ್ರೊಡಕ್ಷನ್. ಹಿಂಗಾಗಿ ಸಾಕಷ್ಟು ಡಿಮ್ಯಾಂಡ್ ಅದ ಮತ್ತೆ ಅದಕ್ಕೆ ಸೆಲ್ಫ್ ಲೈಫ್ನ ಹೆಚ್ಚಿಗೆ ಅದ 15-20 ಡೇಸ್ ತನ್ನ ಅಂದ್ರೆ ಸಾಮಾನ್ಯ ಏನು ಕಂಡೀಷನ್ಸ್ ಅದಾವ ಅದ್ರೊಳಗೆ ಆರಾಮ ಏನು ತೊಂದರೆ ಆಗಂಗಿಲ್ಲ. ನೀವು ಮಾರಾಟ ಮಾಡೋದಿತ್ತಪ್ಪ ಅಂತಾರೆ ಎಷ್ಟು ಜಲ್ದಿ ಮಾರಾಟ ಮಾಡ್ತೀರಿ ಮಾರ್ಕೆಟ್? ಅದಕ್ಕೆ ನನಗೆ ಮನುಷ್ಯನ ಮೇಲೆ ಅದ ಸರ್ ಅದಕ್ಕೆ ಸೆಲ್ಫ್ ಲೈಫ್ ಹೆಚ್ಚಿಗೆ ಅದ ನಾ ಮಾರ್ಕೆಟ್ ರೇಟ್ ಅದರಿಂದ ಕಸ್ಟಮರ್ ಕೇಳ್ತಾನ ಅವಾಗ ಕಟ್ ಮಾಡಿ ಕಳಿಸ್ತೀನಿ. ನೀವು ಒಂದೊಂದು ತಿಂಗಳ ತನೂ ಪ್ಲಾಂಟ್ ಸ್ಮೆಲ್ ಫ್ಲವರ್ಸ್ ಇರ್ಬೋದು ನೀವು ಕಟ್ ಮಾಡ್ಲಾರ್ದೆ ಏನು ತೊಂದರೆ ಆಗಲ್ಲ. ಬೇರೆ ಫ್ಲವರ್ಸ್ ಹೆಂಗದ ಇವತ್ತಿಲ್ಲ ನಾಳೆ 2-3 ದಿನದಿಂದ ಕಟ್ ಮಾಡಿ ಮಾರ್ಕೆಟ್ ಕಳಿಸ್ಬೇಕು. ಇದಕ್ಕೆ ಹಂಗಿಲ್ಲ. ಈಗ ಅವರು ಡಿಮ್ಯಾಂಡ್ ಬಂದ ಕೂಡಲೇ ನೀವು ಕಳಿಸುವಂತ ವ್ಯವಸ್ಥೆ ಮಾಡಿ? ಡಿಮ್ಯಾಂಡ್ ಏನಿಲ್ಲ ಸರ್, ನಮ್ಮ ಅನುಕೂಲ ಪ್ರಕಾರ ನಮಗೆ ನೀಡಿತ್ತು ಮಾರ್ಕೆಟ್ ನಾಗ ಒಳ್ಳೆ ರೇಟ್ ಸಿಕ್ತು ಅನಿಸ್ಲತ್ತು ಅಂದ್ರೆ ಕೊಟ್ಟು. ಯಾವಾಗಿಂದ ನೀವು ಮಾಡ್ತಾ ಇರದಿದ್ದು? ಇದು ಆಲ್ಮೋಸ್ಟ್ 7 ವರ್ಷ ಆಯ್ತು ಸರ್. 7 ವರ್ಷ ಮುಗಿದು. ಯಾವ ಸಮಯದೊಳಗೆ ಡಿಮ್ಯಾಂಡ್ ಹೆಚ್ಚಿಗಿರುತ್ತ ಅಂತೀರಿ? ಸರ್ ಇದಕ್ಕೆ 12 ತಿಂಗಳು ಡಿಮ್ಯಾಂಡ್ ಅದ, ಇದಕ್ಕೆ ಲೈಫ್ ಇರೋರ್ಲಿಂದು. ಇದು ಕಟ್ ಮಾಡಿದ್ಮೇಲೂ ನಿಮಗೆ 1-15-20 ಡೇಸ್ ಆಗ ಆರಾಮಾಗಿ ಫ್ರೆಶ್ ಅನಿಸ್ತದೆ. ಹಿಂಗಾಗಿ ಇದಕ್ಕೆ 12 ಮಹಿನೆ ಗಣಪತಿ ಟೈಮ್ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಈ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಡಿಮ್ಯಾಂಡ್ ಇರ್ತದೆ. ಅಂದ್ರೆ ಈ ಆರ್ಕಿಡ್ ಹೂಗಳು ಯಾವುದೇ ಸಂದರ್ಭಕ್ಕೂ ಉಪಯೋಗ ಮಾಡುವಂತ? ಪೂಜಾ ಸಮಾರಂಭಕ್ಕೂ ಉಪಯೋಗ ಆಗ್ತಾವ ಎಲ್ಲಕ್ಕೂ ಸರ್. ಎಲ್ಲ ಟೆಂಪಲ್ ಈವನ್ 5-star ಹೋಟೆಲ್ಸ್ ನಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ ನಲ್ಲಿ ಡಿಮ್ಯಾಂಡ್ ಸಾಕಷ್ಟು ಅದ. ಬಟ್ ಒಂದ್ ಮಾತ್ ಏನಾಗ್ತದೆ ಸರ್, ಇದು ಏನ್ ಚೈನಾ ಮಾರ್ಕೆಟ್ ಬಂದದ ಆರ್ಟಿಫಿಷಿಯಲ್ ಫ್ಲವರ್ಸ್, ಹಿಂಗಾಗಿ ಸಾಕಷ್ಟು ಫ್ಲವರ್ಸ್ ಗಳಿಗೆ ಹೊಡೆದು ಬಿದ್ದದ ರೇಟ್ ನಲ್ಲಿ. ಇವತ್ತ ಒಂದ್ ಆರ್ಕಿಡ್ ಸ್ಟಿಕ್ಸ್ ನಾವು 15-12-18 ರುಪೀಸ್ ಮಾರ್ತೀವಿ. ಚೈನಾ ಮಾರ್ಕೆಟ್ ಅಗರ್ಸ್ ಎಂಟ್ರಿ ಆಗಿದಿಲ್ಲ, ಆರ್ಟಿಫಿಷಿಯಲ್ ಫ್ಲವರ್ಸ್ ಬಂದಿದ್ದಿಲ್ಲ ಅಂದ್ರೆ ನಮ್ದು 40-50 ರುಪೀಸ್ ಒಂದ್ ಸ್ಟಿಕ್ ಮಾರ್ತಿತ್ತು. ಸಾಕಷ್ಟು ಜನ ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ನಮ್ದು ಇಂಡಿಯನ್ ಫ್ಲವರ್ ಕೌನ್ಸಿಲ್ ದವರು, ಮಹಾರಾಷ್ಟ್ರ ಸ್ಟೇಟ್ ಫ್ಲವರ್ ಕೌನ್ಸಿಲ್ ದವರು ಎಲ್ಲರೂ ಕೋರ್ಟಿಗೆ ಹೋಗಿದ್ದಾರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಬ್ಯಾನ್ ಮಾಡಬೇಕು. ನನಗಷ್ಟೇ ಅಲ್ಲ, ಎಷ್ಟೋ ಎಕರೆ ಹಾರ್ಟಿಕಲ್ಚರ್ ಲ್ಯಾಂಡ್ಸ್ ಪಾಲಿಯೋಸಸ್ ಗಳು ಎಲ್ಲ ಬಂದ್ ಬಿದ್ದಾವ ಸರ್ ಇವು ಆರ್ಟಿಫಿಷಿಯಲ್ ಫ್ಲವರ್ಸ್. ಅದ್ರ ಮೇಲೆ ಬಹಳ ಹೊಡೆತು ಬೀಳ್ತದೆ. ಈ ನಿಮ್ದು ಏನ್ ವಿಚಾರ ಇದು ಮುಂದ? ಈಗ ಇಂಥ ಒಂದು ಸಂದರ್ಭ ಇದ್ದಾಗ ಈ ಆರ್ಕಿಡ್ ಇನ್ನೊಂದು 5 ವರ್ಷ ನನಗೆ ಅದೇ ನಡೀತದೆ, ಚೇಂಜ್ ಮಾಡೋ ಇಂಟೆನ್ಶನ್. ಇನ್ನ 12-13 ಇಯರ್ಸ್ ಚಲೋವಾಗಿ ಮೇಂಟೈನ್ ಮಾಡಿದ್ರೆ ನನಗೆ ಅದೇ ಕಂಟಿನ್ಯೂ ಇರ್ತದೆ. ಇದನ್ನೇನು ವಿಸ್ತಾರ ಮಾಡ್ಬೇಕಂತ ಅನಿಸ್ತದ? ಹೆಂಗ ಈಗ ಸದ್ಯ ಅಂತೂ ಸದ್ಯ ಅಂತೂ ಏನು ಇಷ್ಟೆಲ್ಲ ಮಾಡಿನಿ, ಅವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅಡ್ಡಿಲ್ಲ. ಒಂದು ದೃಷ್ಟಿ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ತಾವು ಮಾಡ್ತಾ ಇರುವಂತಹ ಏನು ಕೃಷಿ ಉದ್ಯಮ ಅದ, ಇದು ಬಹಳ ದೊಡ್ಡ ಒಂದು ಕಾರ್ಖಾನೆಗಳನ್ನೇ ತಾವು ಸ್ಥಾಪನೆ ಮಾಡಿದ್ದೀರಿ, ಬಹಳಷ್ಟು ಚಟುವಟಿಕೆಗಳನ್ನ ತಾವು ಹಾಕೊಂಡಿದ್ದೀರಿ. ಈಗ ಸ್ವಲ್ಪ ನಾನು ಡೈರಿ ಇದ್ರಲ್ಲಿ ಎಕ್ಸ್ಪೆನ್ಷನ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ. ನನ್ನ ಏನ್ ಹಾಲು ಇದ್ದಾವ ನಾನು ತುಪ್ಪ ಮಾಡಿ ಮಾರ್ತೀನಿ, ಹಾಲು ಮಾರಲ್ಲ. ನನ್ನ ಡೈರಿ ಹಾಲು ಮಾರೋದಿಲ್ಲ, ಮಾರೋದಿಲ್ಲ. ಅದಕ್ಕೆ ಸ್ವಲ್ಪ ಬ್ರ್ಯಾಂಡಿಂಗ್ ಮಾಡಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಹೆಚ್ಚಿಗೆ ಮಾಡಿ ಡೈರಿ ಎಕ್ಸ್ಪೆನ್ಷನ್ ಮಾಡ್ಬೇಕಂತ ನಾನು ವಿಚಾರನಲ್ಲಿ ಇದ್ದೀನಿ. ತುಪ್ಪ ಮತ್ತೆ ಏನು ಮಾರಾಟ ಮಾಡ್ತಾ ಇದ್ರಿ? ಈಗ ಸದ್ಯ ತುಪ್ಪನೇ ನೇರವಾಗಿ ತುಪ್ಪನೇ ಮಾರಾಟ ಮಾಡ್ತಾ ಇದ್ರಿ, ಹಾಲು ಕೊಡ್ತಾ ಇಲ್ಲ? ಹಾಲು ಕೊಡ್ತಾ ಇಲ್ಲ. ಅದಕ್ಕೆ ನಾನು ಆರ್ಗ್ಯಾನಿಕ್ ತುಪ್ಪ ಅಂತ ಹೇಳಿ ದೇಶಿ ಹಾಕೊಳ್ಳೋದು 1800-2000 ರುಪೀಸ್ ಪರ್ ಕೆಜಿ ಕೊಡ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಏನು ತಾವು ಮಾಡಿದ್ದೀರಲ್ಲ, ಬಹಳಷ್ಟು ವಿಸ್ತಾರವಾದಂತಹ ಒಂದು ಚಟುವಟಿಕೆಗಳಿವೆಲ್ಲ. ನೀವು ಶುರು ಮಾಡಿದಾಗ ನಿಮ್ಮ ಸಾಂಪ್ರದಾಯಿಕವಾದಂತಹ ಒಂದು ಜ್ಞಾನ ಅಂತಂದ್ರೆ ತಮ್ಮ ತಂದೆಯವರು ಏನು ಕೃಷಿ ಮಾಡ್ತಾ ಇದ್ರು ಅದರ ಒಂದು ಅನುಭವ ಬಿಟ್ರೆ ತಾವೇನು ಬಿ ಎ ಕಲ್ತ್ರಿ ಡಿಗ್ರಿ, ಅಲ್ಲಂತೂ ಕೃಷಿ ಶಿಕ್ಷಣ ಇದ್ದಿದ್ದಿಲ್ಲ ನಿಮಗೆ. ಮತ್ತು ಮುಂದೆ ನಿಮ್ಮ ಒಂದು ವಿಷನ್ ಇತ್ತು, ಇದನ್ನೆಲ್ಲ ವಿಸ್ತಾರ ಮಾಡಬೇಕು, ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ, ಆ ಸಮಯದೊಳಗೆ ಇವೆಲ್ಲ ಸವಾಲಿನ ಕೆಲಸ ಅನಿಸಿ ಏನಾದರೂ ತಾವು ಟ್ರೈನಿಂಗ್ ತಗೊಳ್ಳೋದಾಗ್ಲಿ ಅಥವಾ ವಿಜ್ಞಾನಿಗಳನ್ನ ಭೇಟಿಯಾಗೋದಾಗ್ಲಿ ಮಾಹಿತಿ ಕಲೆಕ್ಟ್ ಮಾಡೋದಾಗ್ಲಿ ಯಾವ ರೀತಿಯಾಗಿ ಇದನ್ನ ಮಾಡಬೇಕು ಅಂತ ಮುಂದುವರೆದ್ರಿ ನೀವು? ಸರ್ ನನಗೆ ಡಿಪಾರ್ಟ್ಮೆಂಟ್ದವರು ಬಹಳ ಹೆಲ್ಪ್ ಮಾಡಿದ್ದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್, ಇವತ್ತು ಅಗ್ರಿಕಲ್ಚರ್ ಅನ್ರಿ, ಹಾರ್ಟಿಕಲ್ಚರ್ ಅನ್ರಿ, ಅನಿಮಲ್ ಅಂಡ್ ಹಸ್ಬೆಂಡ್ರಿ, ಸೆರಿಕಲ್ಚರ್, ಇವೆಲ್ಲ ನನ್ನ ಕಡೆ ಇರೋರ್ಲಿಂದ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಹೇಳಿ ಅವ್ರು ಸ್ವತಃ ನಂತನ ಬಂದು ಇದು ಇದು ಸ್ಕೀಮ್ನಲ್ಲಿ ಇದು ಅದ ನೋಡ್ರಿ ಇದು ಮಾಡ್ರಿ. ಇವನ್ ನಮ್ಮ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಹಿಂಗಾಗಿ ತಾನಾಗ ತಾನೇ ಎಲ್ಲ ಮಾಹಿತಿ ಸಿಗ್ತಾವೆ ಸರ್. ಸಾಕಷ್ಟು ಇವ್ರು ಎಲ್ಲರ ಕಡೆಯಿಂದ ಕಲೀಲಕ್ಕೂ ಸಿಕ್ಕಿತು. ಅಗ್ರಿಕಲ್ಚರ್ ಎಕ್ಸಿಬಿಷನ್ಸ್ ನಾನು ವಿಸಿಟ್ ಮಾಡಿದ್ದೀನಿ, ಬಾರಾಮತಿಗೆ ಹೋಗಿದ್ದ, ದೆಹಲಿಗೆ ಹೋಗಿದ್ದ, ಅಹಮದಾಬಾದ್ಗೆ ಹೋಗಿದ್ದ. ಹಿಂಗಾಗಿ ಸ್ವತಃ ತಿಳ್ಕೊಂಡಿನಿ ಸರ್ ಅಲ್ಲಿ ಅಡ್ಡಾಡಿ ಮಾಡಿ ಮಾಹಿತಿ ತಗೊಂಡು ಅಲ್ಲಿಂದ ಎಲ್ಲ ಡಿಪಾರ್ಟ್ಮೆಂಟ್ ದವ್ರ ಸಂಪರ್ಕನಾಗಿದ್ದು. ಈಗ ಇಷ್ಟೆಲ್ಲ ಮಾಡ್ಬೇಕಾದ್ರೆ ವರ್ಕ್ ಫೋರ್ಸ್ ಬೇಕಾಗ್ತದೆ ನಿಮಗೆ, ಕೂಲಿ ಆಳುಗಳು ಬೇಕಾಗ್ತದೆ, ಕೌಶಲ್ಯ ಇರುವಂತವ್ರು ಬೇಕಾಗ್ತಾರೆ, ಯಾವತ್ತೂ ಫಾರ್ಮ್ನೊಳಗೆ ಇರುವಂತವ್ರು ಬೇಕಾಗ್ತದೆ, ಅದನ್ನೆಲ್ಲ ಯಾವ ರೀತಿ ತಾವು ಮಾಡ್ತಾ ಇದ್ದಾರೆ? ಇರ್ತೀನಿ ಸರ್, ಸಾಕಷ್ಟು ಟೈಮ್ ನಾನು ಅಲ್ಲೇ ಇರ್ತೀನಿ. ನಿಮ್ ಜೊತೆಗೆ ಮತ್ತೆ ಯಾರು? ಈಗ ಸದ್ಯಂತೂ ನಾನೇ ಇದ್ದೀನಿ ಸರ್. ನಾನು ನಿಮ್ಮ ಕುಟುಂಬಸ್ಥರು? ನಮ್ಮ ಮನೆಯವರು ಇದ್ದಾರೆ, ನಮ್ಮ ತಾಯರು ಇರ್ತಾರ, ಎಲ್ಲರ ಮೇಲೆ ಮಾನಿಟರಿಂಗ್ ಮಾಡ್ತಿರ್ತಾರ ನಮ್ಮ ತಾಯರು. ಇನ್ನು ಮಿಸ್ಸಸ್ ನು ಸಪೋರ್ಟ್ ಅದ. ಬರೋ ಹೋಗೋ ಜನ ಇದ್ದೇ ಇರ್ತಾರ, ನಿಮಗ ಈ ಫಾರ್ಮ್ ನೋಡ್ಬೇಕಂತ ಹೇಳಿ ಬರೋರು ಇರ್ತಾರ, ಅಥವಾ ಏನೋ ಒಂದು ಕೆಲಸದ ಮೇಲೆ ಬಂದಿರ್ತಾರೆ, ಅವರಿಗೆಲ್ಲ ತಾವು ಸೂಕ್ತವಾದಂತಹ ಒಂದು ಮಾಹಿತಿ ನೀಡಿ ಪ್ರೇರಣೆ ನೀಡ್ತಾ ಇದ್ದೀರಿ? ಮಾಡಿ ಸರ್, ನೂರಾರು ಜನ ನಮ್ಮ ಫಾರ್ಮಿಗೆ ಬಂದಿದ್ದಾರೆ. ಇವನ್ ಬಾಗಲಕೋಟೆ ಯೂನಿವರ್ಸಿಟಿ ಇಲ್ಲಿಂದ ಹುಡುಗರು ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಅನಿಮಲ್ ಅಂಡ್ ಹಸ್ಬೆಂಡ್ರಿ ಬೀದರ್ ಯೂನಿವರ್ಸಿಟಿ ಹುಡುಗರು ಕೂಡ ನಮ್ಮಲ್ಲಿ ಎರಡೆರಡು ದಿವಸ ಮೂರು ಮೂರು ದಿವಸ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದಾರೆ. ಇವೆಲ್ಲ ಒನ್ ಟೈಪ್ ನಮಗ ಎನ್ಕರೇಜ್ ನು ಮಾಡಿದಾವ, ಸಾಕಷ್ಟು ವಿಷಯ ಅವ್ರ ಕಡೆಯಿಂದ ನಮಗ್ ಮಾಹಿತಿ ಸಿಕ್ಕಿದೆ. ನಿಮ್ಮ ಏನು ತೋಟ ಅದ, 120 ಎಕರೆ ಒಂದು ದೊಡ್ಡ ವಿಶಾಲವಾದಂತಹ ಒಂದು ತೋಟ, ಇದರೊಳಗೆ ಏನು ಆಕ್ಟಿವಿಟೀಸ್ ತಾವು ಮಾಡ್ತಾ ಇದ್ದೀರಿ, ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೀರಿ, ಇವೆಲ್ಲ ಒಂದು ತರ ಕೃಷಿ ಟೂರಿಸಂ ಇದ್ದಂಗೆ, ಕೃಷಿ ಪಾಠಶಾಲೆ ಇದ್ದಂಗೂ ಕೂಡ ಹೌದು. ನಮ್ಮ ರೈತರಿಗೆ ಏನಾದರೂ ಬೇಕು ಅಂತಂದ್ರೆ ನೇರವಾಗಿ ನಿಮ್ಮ ಒಂದು ಟೂರಿಸ್ಟ್ ಸ್ಪಾಟ್ ಅಂತ ನೋಡೋಣ ನಾವು, ಸಾಕಷ್ಟು ಅಲ್ಲಿ ಕಲಿಯೋದಕ್ಕೆ ಸಿಗ್ತದೆ, ಕೃಷಿ ಒಳಗೆ ಏನು ಉದ್ಯಮಗಳದಾವ ಅವುಗಳನ್ನು ಕಲಿಯೋದಕ್ಕೂ ಕೂಡ ಸಿಗ್ತದೆ. ಅಂಥ ಒಂದು ಸಂದರ್ಭದೊಳಗೆ ನಿಮ್ಮ ಒಂದು ಏನು ತೋಟ ಇದೆ ಅದು ಎಲ್ಲರಿಗೂ ಪಾಠ ಆಗುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದೆ ಅಂತ ಹೇಳಿ ಹೇಳಬಹುದು. ಅಂದ್ರೆ ಸಾಕಷ್ಟು ಜನ ಇಲ್ಲಿ ಬಂದು ಎಜುಕೇಶನ್ ತಗೊಂಡು ಹೋಗ್ತಾ ಇದ್ದಾರೆ ತಮ್ಮ ಒಂದು ಲೆಕ್ಕದ ಪ್ರಕಾರ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಕೊಡ್ತೀರಿ? 9480162121. ಆತ್ಮೀಯರೇ, ಸುಧಾಕರ್ ಪಾಟೀಲ್ ಅವರು ಹೇಳದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9481612211. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಪಡ್ಕೊಳ್ಬಹುದು. ಒಳ್ಳೇದು ಸುಧಾಕರ್ ವೆಂಕಟರಾವ್ ಪಾಟೀಲ್ ಅವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಸುಮಾರು 20 ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ, ಯಾವ ರೀತಿ ಅದ್ಭುತವಾಗಿ ತಾವು ಈ ಕೃಷಿಯನ್ನ ಡೆವಲಪ್ ಮಾಡಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ, ವಿಶೇಷವಾಗಿ ಹೇಳಬೇಕು ಅಂತಂದ್ರ ಇಷ್ಟೆಲ್ಲ ಸಮಗ್ರ ಪದ್ಧತಿಗಳನ್ನ ತಾವು ಅಳವಡಿಸಿಕೊಂಡು ಅದನ್ನ ಇಂಟಿಗ್ರೇಟ್ ಮಾಡೋದೇನಿರ್ತೈತಲ್ಲ, ಅವನ್ನೆಲ್ಲ ಜೋಡಿಸ್ಕೊಂಡು ಹೋಗಿ ಒಂದರಿಂದ ಒಂದು ಪೂರಕ ಆಗುವಂತಹ ಚಟುವಟಿಕೆಗಳನ್ನ ಮಾಡಿ ಅದರಿಂದ ತಾವು ಆದಾಯ ಪಡೆಯುವುದಷ್ಟೇ ಅಲ್ಲ, ಬೇರೆಯವರಿಗೂ ಕೂಡ ತಿಳಿಸಿ ಹೇಳ್ತಾ ಇದ್ದೀರಿ, ಬೇರೆಯವರಿಗೆ ಶಿಕ್ಷಣ ಕೊಡ್ತಾ ಇದ್ದೀರಿ, ವಿಶೇಷವಾಗಿ ನಮ್ಮ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಕೂಡ ಪಾಠ ಸಿಗುವಂತಹ ಒಂದು ಅವಕಾಶವನ್ನ ತಾವು ಕಲ್ಪಿಸಿದ್ದೀರಿ. ಕೇವಲ 20 ವರ್ಷದಲ್ಲಿ ಇಷ್ಟೆಲ್ಲ ತಾವು ಮಾಡಿ ಒಂದು ಸಾಧನೆಯನ್ನ ಮಾಡಿದ್ದೀರಿ ಅಂತ ಹೇಳಿ ಹೇಳ್ಬಹುದು. ಮತ್ತೆ ಯಾರು ನಮ್ಮ ಭಾಗದೊಳಗೆ ಬೆಳೆಯಲಾರದಂತಹ ಹೂಗಳನ್ನು ಕೂಡ ತಾವು ಬೆಳೀತಾ ಇದ್ದೀರಿ, ಒಂದು ಹೊಸ ಹಾದಿಯನ್ನ ತಾವು ತೋರಿಸಿದ್ದೀರಿ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ವರುಷಗಳಲ್ಲಿ